ಮಾಡುತ್ತೀಯರು ಒಂದೇ ಒಂದೇ ನಾವೆಲ್ಲರೂ ದೇಶಭಕ್ತಿ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ಜನಪದ ಸಂಗೀತ ಶೋಭಾನೆ ಪದ, ನಂತರ ರಾಸುಗಳಲ್ಲಿ ಪ್ಲಾಸ್ಟಿಕ್ ಸಮಸ್ಯೆ ಕುರಿತು ಡಾಕ್ಟರ್ ಉಪೇಂದ್ರ ಎಚ್ಎ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5.20 ಕೋಟಿ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇದೀಗ ಕೃಷಿ ಮಾಹಿತಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ. ಹಲಸಿನ ಬೆಳೆ ಬೇಸಾಯ ಕುರಿತು ಮಾಹಿತಿ. ಹಲಸಿನಲ್ಲಿ ಲಭ್ಯವಿರುವ ತಳಿಗಳು ಮತ್ತು ಅವುಗಳ ನಾಟಿ ಮಾಡುವ ವಿಧಾನ ಹೇಗೆಂದರೆ, ಹಲಸಿನಲ್ಲಿ ನಾಟಿಗೆ ಲಭ್ಯವಿರುವ ತಳಿಗಳೆಂದರೆ ಸಿಂಗಪುರ ಹಲಸು, ಚಂದ್ರ ಹಲಸು, ರುದ್ರಾಕ್ಷಿ, ಜಾಣಗೆರೆ, ತೂಬುಗೆರೆ, ನೆಲಗುಡಿಗೆ, ರಾಮಚಂದ್ರ, ಮಲೇಷಿಯಾ, ಸಿದ್ದಪ್ಪ, ಲಾಲ್ಬಾಗ್, ಮಧುರ, ಮಲ್ಲೇಶ್ವರಂ ರೆಡ್, ಇನ್ನೂ ಮುಂತಾದವು ಇವೆ. ನಾಟಿ ಮಾಡಲು ಸೂಕ್ತವಾದ ಕಾಲವೆಂದರೆ ಜೂನ್ ತಿಂಗಳಿಂದ ಆಗಸ್ಟ್, ಇದು ಮುಂಗಾರು ತಿಂಗಳು. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ 30-30 ಅಡಿ ಅಂತರದಲ್ಲಿ 3-3-3 ಉದ್ದ ಅಗಲ ಎತ್ತರ ಅಡಿಗಾತ್ರದ ಗುಂಡಿಗಳನ್ನು ತೆಗೆದು ಸಿದ್ಧ ಮಾಡಿಕೊಳ್ಳಬೇಕು. ಪ್ರತಿ ಗುಂಡಿಗೆ ತಳಭಾಗದಲ್ಲಿ ಮೇಲ್ಮಣ್ಣು 25-30 ಕಿಲೋಗ್ರಾಂ ಕೊಳೆತ ಕೊಟ್ಟಿಗೆ ಗೊಬ್ಬರ, 1 ಕಿಲೋಗ್ರಾಂ ಬೇವಿನ ಅಥವಾ ಹೊಂಗೆ ಹಿಂಡಿ ಮಿಶ್ರಣವನ್ನು ಹರಡಿ ನಂತರ ತಳಪದರಗಳ ಮಣ್ಣನ್ನು ಮೇಲೆ ಹರಡಬೇಕು. ಚೆನ್ನಾಗಿ ಬೆಳೆದ ಕಸಿ ಮಾಡಿದ ಸಸಿಗಳನ್ನು ಪ್ರತಿ ಗುಂಡಿಗೆ ಒಂದರಂತೆ, ಕಸಿಗಂಟು ನೆಲಮಟ್ಟದಿಂದ 10-15 ಸೆಂಟಿಮೀಟರ್ ಎತ್ತರದಲ್ಲಿರುವಂತೆ ನೆಡಬೇಕು. ನೆಟ್ಟಿ ನಂತರ ಬುಡದ ಸುತ್ತ ಮಣ್ಣನ್ನು ಬಿಗಿಗೊಳಿಸಿ ಸಸಿ ಬೀಳದಂತೆ ಕೋಲನ್ನು ಆಸರೆಯಾಗಿ ನೆಡಬೇಕು. ಕೋಸಿನ ಬೆಳೆಯಲ್ಲಿ ಸತುವಿನ ಮಹತ್ವ ಮತ್ತು ಅದರ ನಿರ್ವಹಣೆ. ಸೂಕ್ಷ್ಮ ಪೋಷಕಾಂಶಗಳು ಮಣ್ಣು ಹಾಗೂ ಬೆಳೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದರೂ ಗಿಡಗಳ ಬೆಳವಣಿಗೆ ಹಾಗೂ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿವೆ. ವಿಶೇಷವಾಗಿ ಕೋಸು ಬೆಳೆಗಳಾದ ಹೂಕೋಸು ಮತ್ತು ಎಲೆಕೋಸುವಿನಲ್ಲಿ ಸತುವಿನ ಅಂಶವು ಶೀತ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸತುವಿನ ಕೊರತೆ ಕಂಡುಬಂದರೆ ಎಲೆಗಳು ಹಳದಿ ಮತ್ತು ಕಂದು ಬಣ್ಣಕ್ಕೆ ತಿರುಗಿ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ವಿಳಂಬಿತ ಪ್ರಬುದ್ಧತೆ ಹಾಗೂ ಗಾತ್ರ ಕುಂಠಿತಗೊಳ್ಳುತ್ತದೆ. ಇದರ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 12-13 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ 5-10 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಮಣ್ಣಿಗೆ ಸೇರಿಸಬೇಕು. ಜಿಲೇಟೆಡ್ ಸತುವನ್ನು 1-2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು, ಅಥವಾ 1-1.5 ಕಿಲೋಗ್ರಾಂ ಹನಿ ನೀರಾವರಿ ಪದ್ಧತಿಯಲ್ಲಿ 1 ಎಕರೆಗೆ ನೀಡಬೇಕು. ಒಂದು ಸೂಚನೆ ಏನೆಂದರೆ ರಂಜಕ ಹಾಗೂ ಸತುವನ್ನು ಬೇರೆ ಬೇರೆ ಸಮಯದಲ್ಲಿ ನೀಡಬೇಕಾಗುತ್ತದೆ. ತಂಪು ಹವಾ ಕಡಿಮೆಯಾಗಿ ಬಿಸಿಲಿನ ಕಾವು ಏರುತ್ತಿದ್ದಂತೆ ಅಡಿಕೆ ಕೃಷಿಕರನ್ನ ಕಂಗಾಲಾಗಿಸಿದ್ದ ಎಲೆಚುಕ್ಕು ರೋಗ ಈಗ ಹತೋಟಿಗೆ ಬರುತ್ತಿದೆ. ಔಷಧಕ್ಕಿಂತ ವಾತಾವರಣದಿಂದಲೇ ಬದಲಾಗಿರುವುದು ಕೃಷಿಕರನ್ನ ನಿರಾಳವನ್ನಾಗಿಸಿದೆ. ಎಲೆಚುಕ್ಕಿ ರೋಗ ಕಳೆದ 3 ವರ್ಷಗಳಲ್ಲಿ ಬೇಸಿಗೆ ಸಮಯದಲ್ಲೂ ಹೆಚ್ಚಿನ ಮಳೆ ಸುರಿದ ಪರಿಣಾಮದಿಂದ ಹೆಚ್ಚಳವಾಗಿತ್ತು. ಬಹುತೇಕ ಭಾಗದ ಅಡಿಕೆ ತೋಟಗಳಲ್ಲೂ ಕಾಣಿಸಿಕೊಂಡಿತ್ತು. ಹತೋಟಿಗೆ ಅಧ್ಯಯನ ನಡೆಸಿದ್ದ ಸರ್ಕಾರಿ ಇಲಾಖೆ ವಿಜ್ಞಾನಿಗಳ ಪರಿಹಾರ ಕ್ರಮಗಳು ಹೆಚ್ಚಿನ ಫಲವನ್ನು ನೀಡಲಿಲ್ಲ. ಎಲೆಚಿಕ್ಕೆ ರೋಗ ಪೀಡಿತ ಪ್ರದೇಶದ ಅನೇಕ ರೈತರು 3-4 ಬಾರಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಔಷಧವನ್ನು ಸಿಂಪಡಿಸಿದ್ದಾರೆ. ಕೆಲ ರೈತರು ಡ್ರೋನ್ ಮೂಲಕ ಔಷಧಿ ಸಿಂಪಡಿಸಿದ್ದರು. ಆದರೆ ಇದಕ್ಕೆ ವಾತಾವರಣ ಪೂರಕವಾಗದ ಕಾರಣ ರೋಗ ಹತೋಟಿಗೆ ಬರುವ ಲಕ್ಷಣ ಕಂಡು ಬಂದಿರಲಿಲ್ಲ. ಇಲಾಖೆಗಳು ರೋಗ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ನಡೆಸಿದವು. ಜನವರಿ ಬಳಿಕ ಉತ್ತಮ ಬಿಸಿಲಿನ ವಾತಾವರಣ ಹೆಚ್ಚಳಗೊಂಡಿತು. ಇದರಿಂದ ವಾತಾವರಣದ ತೇವಾಂಶ ಪೂರ್ಣ ಕಡಿಮೆಯಾಗತೊಡಗಿತು. ರೋಗಬಾಧೆಯೂ ತಗ್ಗಿತು. ಬಿಸಿಲು ಹೆಚ್ಚಾಗಿ ಉಷ್ಣ ಹವಾಗಾಳಿ ಮೂಲಕ ಹರಡಿದ್ರು ಹತೋಟಿಗೆ ಪ್ರಮುಖ ಕಾರಣವಾಗಿದೆ. ಕಳೆದ 3 ವರ್ಷದಲ್ಲಿ ಮಾರ್ಚ್ ಆರಂಭಕ್ಕೆ ಪ್ರಾರಂಭವಾದ ಮಳೆಯಿಂದ ವಾತಾವರಣದಲ್ಲಿ ತೇವಾಂಶ ಅಧಿಕಗೊಂಡು ಎಲೆಚುಕ್ಕೆ ರೋಗ ಉಲ್ಬಣಿಸಲು ಕಾರಣವಾಗಿತ್ತು. ಇದಕ್ಕೆ ಪೂರಕವೆಂಬಂತೆ ಸದಾ ಮೋಡ ಕವಿದ ವಾತಾವರಣ ರೋಗ ಹರಡಲು ರಹದಾರಿಯಾಗಿತ್ತು. ಈ ಬಾರಿಯ ಬಿಸಿಲು ತೋಟಗಳು ಒಣಗಲು ಕಾರಣವಾಗಿದೆ. ಎಲೆಚುಕ್ಕಿ ರೋಗದ ಶಿಲೀಂಧ್ರಗಳನ್ನು ಪೂರ್ಣಮಟ್ಟದಲ್ಲಿ ಹತೋಟಿಗೆ ತರಲು ಸಾಧ್ಯವಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲೆಚುಕ್ಕಿ ರೋಗ ಹತೋಟಿಯಲ್ಲಿದೆ. ಆದರೆ ರೋಗ ಪೀಡಿತ ಅಡಿಕೆ ಮರಗಳ ಸೋಗೆಗಳನ್ನು ಕತ್ತರಿಸುವುದು, ಔಷಧ ಸಿಂಪರಣೆ ಮುಂದುವರಿಸಬೇಕು. ಮಳೆ ಆರಂಭವಾದ ಬಳಿಕ ರೋಗ ಪೀಡಿತ ಸೋಗೆಗಳಲ್ಲಿ ಸುಪ್ತಾವಸ್ಥೆಯಲ್ಲಿ ಇರಬಹುದಾದ ಶಿಲೀಂಧ್ರಗಳ ಮೂಲಕ ಮತ್ತೆ ರೋಗ ಆರಂಭವಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು ಅಗತ್ಯವಾಗಿದೆ. ಈರುಳ್ಳಿ ಬೆಳೆಗಾರರಿಗೆ ಕಿವಿಮಾತು. ಈರುಳ್ಳಿ ಬೆಳೆ ಬೇಸಾಯಕ್ಕೆ ತಗುಲುವ ಒಟ್ಟು ಖರ್ಚಿನಲ್ಲಿ ಶೇಕಡ 50%ಕ್ಕೂ ಹೆಚ್ಚು ಕೈಗಳೇ ಕೆಲಸಕ್ಕೆ ಆಗುತ್ತಿವೆ. ಆಳುಗಳ ಅಭಾವ ಹೆಚ್ಚಾಗುತ್ತಿದೆ. ಕಾರಣ, ಬಿತ್ತನೆಯಾದ ತಕ್ಷಣ 4 ಮಿಲಿಲೀಟರ್ ಪೆಂಡಿಮಿಥೆಲಿನ್ ಕಳೆನಾಶಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಎಕರೆಗೆ 300 ಲೀಟರ್ ಸಿಂಪರಣಾ ದ್ರಾವಣ ಅವಶ್ಯಕ. ಇದರಿಂದ ಬೆಳೆಯಲ್ಲಿ ಬಿತ್ತನೆಯಾದ 30 ದಿನಗಳವರೆಗೆ ಯಾವುದೇ ಕಳೆ ಬರುವುದಿಲ್ಲ. ಬಿತ್ತನೆಯಾದ 30 ದಿನಗಳ ನಂತರ ಈರುಳ್ಳಿ ಬೆಳೆಯಲ್ಲಿ 1 ಮಿಲಿಲೀಟರ್ ಫಿಜೆಲೋಫಾಫ್ ಇಥೈಲ್ ಕಳೆನಾಶಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದರೆ ಏಕದಳ ಜಾತಿಗೆ ಸೇರಿದ ಕಳೆಗಳನ್ನು ನಿಯಂತ್ರಿಸಬಹುದಾಗಿದೆ. ನಿಗದಿಪಡಿಸಿದ ಪ್ರಮಾಣದ ಕಳೆನಾಶಕವನ್ನು ಎಚ್ಚರಿಕೆಯಿಂದ ಬಳಸಿದಲ್ಲಿ ಈರುಳ್ಳಿ ಬೆಳೆಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಸಾವಯವ ಕೃಷಿಯಲ್ಲಿ ಗೋಮೂತ್ರದ ಮಹತ್ವ. ಸಾವಯವ ಕೃಷಿಯಲ್ಲಿ ಗೋಮೂತ್ರ ಬಳಸುವುದರಿಂದ ಹಲವು ಪ್ರಯೋಜನಕಾರಿ ಅಂಶಗಳನ್ನು ಸಂಶೋಧನೆಗಳಿಂದ ಕಂಡುಕೊಳ್ಳಲಾಗಿದೆ. ಸಾವಯವ ಕೃಷಿಯಲ್ಲಿ ಗೋಮೂತ್ರವನ್ನು ಕೀಟನಾಶಕವಾಗಿ ಬಳಸಲಾಗುತ್ತಿದೆ. ಗೋಮೂತ್ರದಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ವಿವಿಧ ಬೆಳೆಗಳ ಬೀಜಗಳು ಶೀಘ್ರದಲ್ಲಿ ಮೊಳಕೆ ಬರುತ್ತವೆ. ಗೋಮೂತ್ರದಲ್ಲಿ ಯೂರಿಯಾ, ಯೂರಿಕ್ ಆಮ್ಲ, ಇತರೆ ಲವಣಾಂಶಗಳು ಅಧಿಕ ಪ್ರಮಾಣದಲ್ಲಿ ಇದ್ದು ಸಸ್ಯಗಳಿಗೆ ಪೋಷಕಾಂಶವಾಗಿಯೂ ಹಾಗೂ ಪ್ರಚೋದಕವಾಗಿಯೂ ಕಾರ್ಯನಿರ್ವಹಿಸುತ್ತವೆ. ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್, ಸುಣ್ಣ, ಮೆಗ್ನೀಷಿಯಂ ಗೋಮೂತ್ರದಲ್ಲಿ ಇರುವುದಾಗಿ ಕಂಡುಬಂದಿದೆ. ಮಣ್ಣಿಗೆ ಗೋಮೂತ್ರ ಸಿಂಪರಣೆಯಿಂದ ಮಣ್ಣಿನಲ್ಲಿಯ ಜೀವಾಣುಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದು ಸಂಶೋಧನೆಗಳಿಂದ ಕಂಡುಬಂದಿದೆ. ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್, ಸುಣ್ಣ, ಮೆಗ್ನೀಷಿಯಂ ಗೋಮೂತ್ರದಲ್ಲಿ ಇರುವುದಾಗಿ ಕಂಡುಬಂದಿದೆ. ಗೋಮೂತ್ರ ಉಪಚರಿಸಿದ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳಾದ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಆಕ್ಟಿನೋಮೈಸಿಟಿಸ್ ಸಂಖ್ಯೆ ಅಧಿಕಗೊಂಡಿದೆಯಲ್ಲದೆ ಸೂಕ್ಷ್ಮ ಜೀವಾಣುಗಳಿಂದ ಹೊರಸೂಸಲ್ಪಡುವ ಕಿಣ್ವ ಡಿಹೈಡ್ರೋಜಿನೇಸ್ ಪ್ರಮಾಣ ಕೂಡ ಹೆಚ್ಚಾಗಿದೆ. ಮಣ್ಣಿನಲ್ಲಿ ಜೈವಿಕ ಜೀವಿಗಳ ಹಾಗೂ ಕಿಣ್ವಗಳ ಪ್ರಮಾಣ ಹೆಚ್ಚುವುದರಿಂದ ಬೆಳೆಗಳ ಬೆಳವಣಿಗೆಗೆ ಸಹಕಾರಿ. ರೋಗಕಾರಿಕ ಸೂಕ್ಷ್ಮಾಣು ಜೀವಿಗಳಾದ ಪ್ಯುಸೇರಿಯಂ, ಸ್ಕೈರೋಸಿಯಂ ನಿಯಂತ್ರಿಸುವಲ್ಲಿ ಗೋಮೂತ್ರ ಸಹಕಾರಿಯಾಗಿರುವುದು ಸಂಶೋಧನೆಯಿಂದ ಕಂಡುಬಂದಿದೆ. ರೋಗಕಾರಕ ಶಿಲೀಂಧ್ರಗಳಾದ ಪ್ಯುಸೇರಿಯಂ ಮತ್ತು ಸ್ಕೈರೋಸಿಯಂ ಮೇಲೆ ಸಂಶೋಧನೆ ನಡೆಸಲಾಗಿದ್ದು ಶೇಕಡ 10-20% ಗೋಮೂತ್ರ ಬಳಕೆಯಿಂದ ಇವುಗಳ ಹತೋಟಿ ಸಾಧ್ಯ ಎಂದು ಕಂಡುಬಂದಿದೆ. ಸಾವಯವ ಕೃಷಿಯಲ್ಲಿ ಬಳಸುವ ಪಂಚಗವ್ಯ, ಬೀಜಾಮೃತ ಮತ್ತು ಜೀವಾಮೃತಗಳ ತಯಾರಿಕೆಯಲ್ಲಿ ಗೋಮೂತ್ರವನ್ನು ಬಳಸಲಾಗುತ್ತದೆ. ಗೋಮೂತ್ರದಿಂದ ತಯಾರಾಗುವ ಪಂಚಗವ್ಯ, ಬೀಜಾಮೃತ ಮತ್ತು ಜೀವಾಮೃತ ಇವೆಲ್ಲವೂ ಬೆಳೆಯ ಇಳುವರಿಯನ್ನು ಹಾಗೂ ಗುಣಮಟ್ಟವನ್ನು ಹೆಚ್ಚಿಸುವುದಲ್ಲದೆ ಬೆಳೆಗಳಿಗೆ ತಗಲುವ ರೋಗ ಹಾಗೂ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ. ಇನ್ನು ಮುಂದೆ ಕೇಳೋಣ ಸೋಬಾನೆ ಪದ ವಿನೋದಮ್ಮ ಮತ್ತು ಸಂಗಡಿಗರಿಂದ. ವಿನೋದಮ್ಮ ಮತ್ತು ಸಂಗಡಿಗರಿಂದ ಇದುವರೆಗೆ ಸೋಬಾನೆ ಪದ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ರಾಸುಗಳಲ್ಲಿ ಪ್ಲಾಸ್ಟಿಕ್ ಸಮಸ್ಯೆ ಕುರಿತು ಡಾಕ್ಟರ್ ಉಪೇಂದ್ರ ಎಚ್ಎ ಅವರೊಂದಿಗೆ ಸಂದರ್ಶಿಸಿದ್ದಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಉಪೇಂದ್ರ ಅವರೇ. ನಮಸ್ಕಾರ. ನಾವು ಪಶುಪಾಲನೆಯನ್ನು ಮಾಡುವಾಗ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ರೋಗಗಳ ಸಮಸ್ಯೆ ಆಗ್ಬೋದು, ಕೆಲವೊಂದು ಈ ಶಾರೀರಿಕ ನ್ಯೂನತೆಗಳಾಗ್ಬೋದು, ಈ ರೀತಿಯಾಗಿ ಜೊತೆಗೆ ಕೆಲವೊಂದು ಈ ವಿಶೇಷವಾದ ಸಮಸ್ಯೆಗಳನ್ನು ಕೂಡ ನಾವು ಕಾಣ್ತೇವೆ. ಈಗ ಈ ನಗರೀಕರಣ ಜಾಸ್ತಿ ಆದಾಗೆ ಮತ್ತು ನಾವು ಇವತ್ತು ಹೆಚ್ಚೆಚ್ಚಾಗಿ ಈ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಈ ಹೈನು ರಾಸುಗಳಿಗೆ ಮತ್ತು ನಮ್ಮ ಜಾನುವಾರುಗಳಿಗೆ ಈ ಪ್ಲಾಸ್ಟಿಕ್ಕು ಬಹಳ ಮುಖ್ಯವಾದಂಥ ಸಮಸ್ಯೆಯಾಗಿ ಪರಿಣಮಿಸಿದೆ. ಹೌದು. ಅಂದರೆ ಅವು ಪ್ಲಾಸ್ಟಿಕ್ಕನ್ನು ಸೇವಿಸಿ ಹೌದು ಸಾಕಷ್ಟು ಕಷ್ಟವನ್ನು ಅನುಭವಿಸ್ತವೆ, ಕೆಲವೊಂದು ಸಂದರ್ಭದಲ್ಲಿ ಪ್ರಾಣ ಕೂಡ ಹೋಗೋದುಂಟು ಅಂತ ನಾವು ಕೇಳ್ತೀವಿ. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ನಮ್ಮ ಕೇಳುಗರಿಗೆ ಈ ಪ್ಲಾಸ್ಟಿಕ್ನಿಂದ ಜಾನುವಾರುಗಳು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತವೆ, ಈ ಪ್ಲಾಸ್ಟಿಕ್ಕನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೋದು ನಾಗರಿಕರು, ಜೊತೆಗೆ ಪ್ರಾಣಿಗಳು ಈ ಪ್ಲಾಸ್ಟಿಕ್ಕನ್ನು ಸೇವಿಸಿದಾಗ ಯಾವ ರೀತಿಯಾಗಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಪರಿಸರದ ಒಂದು ಮಾಲಿನ್ಯದಿಂದ ಪ್ರಾಣಿಗಳಿಗೂ ಕೂಡ ಏನಾದರೂ ತೊಂದರೆ ಉಂಟಾಗತ್ತೆ? ನೋಡಿ, ಈ ವಾತಾವರಣದಲ್ಲಿ ಏನೇ ಒಂದು ಕಲುಷಿತ ಆದಾಗ ಮನುಷ್ಯರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅದೇ ತರ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ. ಜೀವಿಗಳೇ ಹೌದು, ಅದರಲ್ಲೂ ಪ್ರಾಣಿಗಳಲ್ಲಿ ಈ ತೊಂದರೆ ಜಾಸ್ತಿ ಅಂತ ಹೇಳ್ತೀನಿ ನಾನು. ಯಾಕೆಂತಂದ್ರೆ ನಮಗಾದ್ರೆ ಏನು ಒಂದು ತೊಂದರೆ ಆಗಬಹುದು, ಏನ್ ಸಮಸ್ಯೆ ಬರಬಹುದು ಅನ್ನೋದನ್ನ ನಾವು ನೋಡಬಹುದು. ಆದ್ರೆ ಪ್ರಾಣಿಗಳಿಗೆ ಆ ಒಂದು ವಿವೇಚನಾ ಶಕ್ತಿ ಕಮ್ಮಿ ಇರೋದ್ರಿಂದ, ಏನ್ ತಿನ್ಬೇಕು ಏನ್ ತಿನ್ನಬಾರದು ಗೊತ್ತಿಲ್ಲದೆ ಇರೋದ್ರಿಂದ ಆ ಪ್ರಾಣಿಗಳಲ್ಲಿ ತೊಂದರೆ ಜಾಸ್ತಿ ಕಂಡು ಬರುತ್ತೆ ಅಂತ ನಾ ಹೇಳ್ತೀನಿ. ಜೊತೆಗೆ ಮಾತನಾಡೋದಿಲ್ಲ, ಅವುಗಳ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗುತ್ತೆ. ಹೌದು. ಆದ್ದರಿಂದ ಈ ವಾತಾವರಣದ ಕಲುಷಿತತೆಯ ಸಮಸ್ಯೆ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಗೋಚರವಾಗುತ್ತೆ ಅಂತ ನಾವು ಹೇಳಬಹುದು. ಈಗ ಮುಖ್ಯವಾಗಿ ಯಾವ ಒಂದು ವಾತಾವರಣದ ಈ ಕಲುಷಿತ ವಸ್ತುಗಳಿಂದ ಪ್ರಾಣಿಗಳಿಗೆ ಹೆಚ್ಚಾಗಿ ತೊಂದರೆ ಉಂಟಾಗುತ್ತೆ ಅಂತ? ನೋಡಿ, ಇವತ್ತು ವಾತಾವರಣದ ಒಂದು ಕಲುಷಿತಕ್ಕೆ ಕಾರಣ ಸಾಕಷ್ಟಿದೆ. ಅದು ಗ್ಯಾಸಸ್ ಇರ್ಬೋದು ಅಥವಾ ನೀರಿನ ಥರದ್ದು ಲಿಕ್ವಿಡ್ ಅಂತ ಹೇಳ್ತೀವಿ, ಇಲ್ಲ ಸಾಲಿಡ್ ವೇಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಗಾಳಿ, ದ್ರವ ಮತ್ತು ಘನ. ಹೌದು, ಮೂರು ರೀತಿಯಿಂದ. ಆ ಇದರಲ್ಲಿ ಘನ ತ್ಯಾಜ್ಯ ವಸ್ತುಗಳು ಏನಿದೆ ಅದರಲ್ಲಿ ಪ್ಲಾಸ್ಟಿಕ್, ನೀವು ಹೇಳಿದಾಗೆ ಪ್ಲಾಸ್ಟಿಕ್ ಒಂದು ದೊಡ್ಡ ಒಂದು ಸಮಸ್ಯೆಯಾಗಿ ನಮ್ಮ ಮುಂದೆ ನಿಂತ್ಕೊಂಡಿದೆ. ಪ್ರಾಣಿಗಳಿಗೆ ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿದೆ ಅದು. ಜೊತೆಗೆ ಕೆಲವೊಂದು ನೀರಿನ ಒಂದು ಕಲುಷಿತತೆ, ಅದು ಕೂಡ ಸಾಕಷ್ಟು ಸಮಸ್ಯೆ. ಹೌದು, ನಾನು ಅದಿಲ್ಲ ಅಂತ ಹೇಳಿಲ್ಲ, ಆದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಈ ಬೆಂಗಳೂರಂತ ಊರುಗಳಲ್ಲಿ ಪ್ಲಾಸ್ಟಿಕ್ ಯೂಸ್ ತುಂಬಾ ಆಗಿರೋದ್ರಿಂದ ಹಸುಗಳಿಗೆ, ಬೇರೆ ಪ್ರಾಣಿಗಳಿಗೆ, ನಾವು ಬರೀ ಹಸುಗಳು ಅಂತ ಯೋಚಿಸಬಾರ್ದು, ಎಲ್ಲ ಬೇರೆ ಬೇರೆ ಪ್ರಾಣಿಗಳಿಗೂ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲ ಪ್ರಾಣಿಗಳಿಗೆ. ಹೌದು ಹೌದು ಹೌದು. ನೀವು ಇದನ್ನ ನೋಡಿದ್ರೆ, ನಾವು ಬರೀ ಹಸುಗಳಿಗಲ್ಲ, ನಮ್ಮಲ್ಲಿ ಕುರಿ ಇರ್ಬೋದು, ಮೇಕೆ ಇರ್ಬೋದು, ಒಂಟೆಗಳಲ್ಲಿ ಈ ತೊಂದರೆ ಕಂಡು ಬಂದಿದೆ. ಪ್ಲಾಸ್ಟಿಕ್ ನಾವು ತಿಂದುಬಿಟ್ಟು ಕುದುರೆಗಳು ಅದ್ರ ಜೊತೆಗೆ ಈ ವೈಲ್ಡ್ ಅನಿಮಲ್ಸ್, ಕಾಡಿನಲ್ಲಿರೋ ಪ್ರಾಣಿಗಳು, ಅದರಲ್ಲೂ ತುಂಬಾ ತೊಂದರೆ ಕಂಡು ಬಂದಿದೆ. ಅಂದ್ರೆ ಇವರು ಪ್ರವಾಸಕ್ಕೆ ಹೋದಾಗ ಪ್ಲಾಸ್ಟಿಕ್ ನಲ್ಲಿ ಬಿಟ್ಟು ಬರ್ತಾರೆ. ಅದಕ್ಕಿಂತ ದೊಡ್ಡದು ಒಂದು ಪ್ರಾಬ್ಲಮ್ ಅಂತಂದ್ರೆ ಈ ಮೀನುಗಳು, ತಿಮಿಂಗಲಗಳು. ನೀವು ಪ್ರಾಣಿಗಳು ಅಂತ ಹೇಳೋದ್ರಿಂದ ಹೇಳ್ತಾ ಇದೀನಿ, ಹಸುಗಳಿಗೆ ಮಾತ್ರ ರೆಸ್ಟ್ರಿಕ್ಟ್ ಮಾಡಬೇಡಿ ನಿಮ್ಮ ಯೋಚನೆನ. ತಿಮಿಂಗಲಗಳು ವರ್ಷದಲ್ಲಿ 100,000 ಮೀನುಗಳು, ತಿಮಿಂಗಲಗಳು ಈ ಪ್ಲಾಸ್ಟಿಕ್ ಅನ್ನು ತಿಂದು ಸಾಯ್ತಾ ಇದಾವೆ. ಅದೇ ತರ ನಮ್ಮ ಹಸುಗಳನ್ನ ತಗೊಂಡ್ರೆ ಬರೇ ಬೆಂಗಳೂರಿನಲ್ಲಿ 1 ವರ್ಷಕ್ಕೆ 300-350 ಹಸುಗಳು ಪ್ಲಾಸ್ಟಿಕ್ ಅನ್ನು ತಿಂದು ಸಾಯ್ತಾ ಇದೆ ಅನ್ನೋ ಒಂದು ಸಮೀಕ್ಷೆ ನಮಗೆ ನಮ್ಮಿದೆ. ಮುಖ್ಯವಾಗಿ ಈಗ ಪ್ರಾಣಿಗಳಿಗೆ ಯಾವ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ನಿಂದ ಹೆಚ್ಚಿನ ಒಂದು ತೊಂದರೆ ಆಗ್ತಾ ಇದೆ ಮತ್ತೆ ಯಾಕೆ ಅಂತೀರಾ? ನೋಡಿ, ಈಗ ನಾರ್ಮಲಿ ಪ್ಲಾಸ್ಟಿಕ್ ನಲ್ಲಿ ತುಂಬಾ ತರದ ಪ್ಲಾಸ್ಟಿಕ್ ಇದೆ. ಅದರಲ್ಲಿ ಒಂದು ಪಾಲಿ ಇಥಿಲೀನ್ ಪ್ಲಾಸ್ಟಿಕ್ ಅಂತ ಇದೆ, ಇನ್ನೊಂದು ಪಾಲಿ ವಿನೈಲ್ ಕ್ಲೋರೈಡ್ ಪ್ಲಾಸ್ಟಿಕ್ ಅಂತ. ಇದರಿಂದ ಯಾಕೆ ಇವೆರಡರಿಂದ ಜಾಸ್ತಿ ನಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ, ಇವೆರಡನ್ನ ನಮ್ಮ ಆಹಾರ ಸಂರಕ್ಷಣೆಯಲ್ಲಿ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಬೇರೆ ಪ್ಲಾಸ್ಟಿಕ್ ಕಂಪೇರ್ ಮಾಡಿದ್ರೆ ಇದನ್ನ ತುಂಬಾ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದೇವೆ. ಪಾಲಿಎಥಿಲೀನ್ ಪ್ಲಾಸ್ಟಿಕ್, ಈ ಎರಡು ಆಹಾರ ಸಂರಕ್ಷಣೆ ನಾವು ಜಾಸ್ತಿ ಯೂಸ್ ಮಾಡೋ ಕಾರಣಕ್ಕೆ ಅದು ಜಾಸ್ತಿಯಾಗಿ ನಮ್ಮ ಪ್ರಾಣಿಗಳಲ್ಲಿ ತೊಂದರೆನ ಉಂಟು ಮಾಡ್ತಾ ಇದೆ, ಸಮಸ್ಯೆನ ಉಂಟು ಮಾಡ್ತಾ ಇದೆ. ಅಂದ್ರೆ ಮುಖ್ಯವಾಗಿ ಈ ಪ್ಲಾಸ್ಟಿಕ್ ತ್ಯಾಜ್ಯ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಾರೆ? ನೋಡಿ, ಈಗ ಬೆಂಗಳೂರು ನಗರನೇ ನೀವು ತಗೊಂಡ್ರೆ, ಈ ಘನತ್ಯಾಜ್ಯ ಅಂತ ನಾವೇನ್ ಹೇಳ್ತೀವಿ, ಸಾಲಿಡ್ ವೇಸ್ಟ್, ಒಂದು ದಿವಸಕ್ಕೆ 3,500 ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ 700 ಟನ್ ಬರೇ ಪ್ಲಾಸ್ಟಿಕ್. ಅಂದ್ರೆ 20% ಘನತ್ಯಾಜ್ಯ ಏನು ನಾವು ಬೆಂಗಳೂರಿನಂತ ಒಂದು ನಗರದಲ್ಲಿ ಮಾಡ್ತೀವಿ, ಅದು 20% ಬರೇ ಪ್ಲಾಸ್ಟಿಕ್. ಅಂದ್ರೆ ಎಷ್ಟು ದೊಡ್ಡದಾದಂತಹ ಒಂದು ಸಮಸ್ಯೆ ನಮ್ಮ ಮುಂದಿದೆ ಅನ್ನೋದು ನಮಗೆ ಬಹುಶಃ ಇದರಿಂದ ಅರ್ಥ ಆಗುತ್ತೆ. ಅಂದ್ರೆ ಪ್ರಾಣಿಗಳಿಗೆ ತೊಂದರೆ ಆಗೋದು ಹೆಚ್ಚು ಪ್ಲಾಸ್ಟಿಕ್ ಹಾಳೆಗಳಿಂದ. ಪ್ಲಾಸ್ಟಿಕ್ ಹಾಳೆಗಳಿರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಸ್, ನಾವು ಪ್ಲಾಸ್ಟಿಕ್ ಬ್ಯಾಗ್ಸ್ ತುಂಬಾ ಯೂಸ್ ಮಾಡ್ತಾ ಇದೀವಲ್ಲ, ಪ್ಲಾಸ್ಟಿಕ್ ಬ್ಯಾಗ್ಸ್ ಇರ್ಬೋದು, ಚೀಲಗಳು. ಆಮೇಲೆ ಈ ಟೀ ಕಪ್ಸ್, ಪ್ಲಾಸ್ಟಿಕ್ ಟೀ ಕಪ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದರಿಂದ ಥರ್ಮೋಕೋಲ್ ಇಂದನೂ ತೊಂದರೆ ಆಗುತ್ತೆ. ಥರ್ಮೋಕೋಲು ಒಂದು ತರದ ಪ್ಲಾಸ್ಟಿಕ್ ಏನೇ ಇದು. ಈ ಮೇನ್ ಏನಿದೆ, ಇದರಿಂದ ಹಸುಗಳಿಗೆ ಬೇರೆ ಪ್ರಾಣಿಗಳಿಗೆ ತುಂಬಾ ಒಂದು ತೊಂದರೆ ಉಂಟಾಗ್ತಾ ಇದೆ. ಆ ತರದ 95% ಏನು ಹಸುಗಳಿದೆ, ಅದರಲ್ಲಿ 90% ಅಲ್ಲಿ ಪ್ಲಾಸ್ಟಿಕ್ ಇದೆ. ಅಂದ್ರೆ ಇವತ್ತು, ಮುಂಚೆ ನಾವು ಅನ್ಕೊಳ್ತಾ ಇದ್ವಿ ಮಳೆಯಿಂದ ತೊಂದರೆ ಆಗುತ್ತೆ ಈ ತರ ಒಂದು ಕಬ್ಬಿಣದ ಇದರಿಂದ, ಇವತ್ತು ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ ಇಂದ ಪ್ರಾಣಿಗಳಲ್ಲಿ ತೊಂದರೆ ಜಾಸ್ತಿ ಆಗ್ತದೆ, ಅದರಲ್ಲೂ ಹಸುಗಳಿಗೆ ತುಂಬಾ ಜಾಸ್ತಿ ಆಗಿದೆ. ಮುಖ್ಯವಾಗಿ ಹಸುಗಳಲ್ಲೇ ಹೆಚ್ಚಾಗಿ ಇದು ಕಂಡುಬರೋದಕ್ಕೆ ಏನು ಕಾರಣ ಅಂತೀರ? ಇದು ನೋಡಿ, ಒಂದು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಏನು ಅಂತಂದ್ರೆ, ಹಾಲು ಕರ್ಕೊಂಡ್ಬಿಟ್ಟು ಹಸುನ ಹೊರಗಡೆ ಬಿಟ್ಬಿಡ್ತೀವಿ. ಅಂದ್ರೆ ಹಸು ತನ್ನ ಆಹಾರ ತಾನೇ ಹುಡ್ಕೊಂಡು ಹೊರಗಡೆ ಓಡಾಡಬೇಕು. ಅದಕ್ಕೆ ತಕ್ಕಂಗೆ ನಾವು ರಸ್ತೆನಲ್ಲಿ ಎಲ್ಲಾ ಕಡೆಗೂ ಪ್ಲಾಸ್ಟಿಕ್ ಬ್ಯಾಗ್ಸು, ಶೀಟ್ಸು ಎಲ್ಲವನ್ನು ಸೆಗ್ರಿಗೇಟ್ ಮಾಡಿದ್ರೆ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತೀವಿ. ಎರಡನೇದು, ದೇಹದ ಅಂಗಾಂಗ ರಚನೆ ಏನಿದೆ, ಹಸುಗಳಲ್ಲಿ 4 ಹೊಟ್ಟೆ ಅಂತ ಹೇಳ್ತೀವಿ, ದೊಡ್ಡ ಹೊಟ್ಟೆ, ರೂಮನ್ ರೆಟಿಕ್ಯುಲಮ್, ಒಮೇಸಮ್, ಒಬೇಸಮ್ ಅಂತ ಹೇಳ್ತೀವಿ, ಸಂಯುಕ್ತ. ಹೌದು, ಆ 4 ಹೊಟ್ಟೆಗಳ ಇದೇನಿದೆ ಅಂಗಾಂಗ ರಚನೆ, ಅದರಲ್ಲಿ ಪ್ಲಾಸ್ಟಿಕ್ ತಿಂದ್ರೆ ಹೋಗಿ ಕರೆಕ್ಟ್ ಆಗಿ ಎಲ್ಲಿ ಹೋಗ್ಬೇಕು, ಹೋಗಿ ಕುತ್ಕೋಬೇಕು, ಅಲ್ಲಿ ಹೋಗಿ ಕುತ್ಕೊಂಡು ಅಂಟ್ಕೊಂಡಂಗೆ ಆಗ್ಬಿಡುತ್ತೆ, ಅಲ್ಲೇ ಅಕ್ಯುಮುಲೇಟ್ ಆಗುತ್ತೆ, ಅಲ್ಲೇ ಸೇರ್ಕೊಂಡ್ಬಿಡುತ್ತೆ ಸಂಯುಕ್ತ ಹೊಟ್ಟೆ. ಹೌದು, ನಾವ್ ಎಷ್ಟೋ ಸಲ ಆಪರೇಷನ್ ಮಾಡಿದ್ ನೋಡಿದಾಗ ಬಕೆಟ್ ಗಟ್ಟಲೆ ಪ್ಲಾಸ್ಟಿಕ್ ನಾವು ಹೊಸ ಹೊಟ್ಟೆಯಿಂದ ತೆಗೆದಿದ್ದನ್ನ ನಾವು ನೋಡಿದೀವಿ. ಈ ಸಂಯುಕ್ತ ಹೊಟ್ಟೆ ಇರುವಂತ ಪ್ರಾಣಿಗಳಿಗೆ ಹೆಚ್ಚಾಗಿ ಕಂಡುಬರುತ್ತೆ, ಎಮ್ಮೆಗಳಲ್ಲೂ ಎಮ್ಮೆಗಳಲ್ಲಿ ಕಂಡುಬರುತ್ತೆ. ಆಮೇಲೆ ನಾನು ಅವಾಗಲೇ ಹೇಳಿದಂಗೆ ಕಾಡು ಪ್ರಾಣಿಗಳು ಕಂಡು ಬಂದಿದೆ. ಆಮೇಲೆ ಮೀನು ತಿಮಿಂಗಲಗಳು ಈ ಸಮುದ್ರದಲ್ಲಿ ಹಾಕ್ತಾರಲ್ಲ, ಆ ಸೂರ್ಯನ ಬೆಳಕುಗಳು ಹೊಳೆಯುತ್ತೆ, ಏನೋ ಒಂದು ಆಹಾರ ಅಂದ್ಬಿಟ್ಟು ಬಂದು ಆ ತಿಮಿಂಗಲಗಳು ತಿಂದ್ಬಿಟ್ಟು ಸತ್ತಿದ್ದುಂಟು, ಮೀನುಗಳು ಆ ಇದ್ರೊಳಗೆ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ನಾವು ಇನ್ನೊಂದು ಏನ್ ಮಾಡ್ತೀವಿ, ಏನೇ ಒಂದು ಮನೆಯಲ್ಲಿ ಇದ್ದಂತ ಒಂದು ಕಬ್ಬಿಣ ಚುಂಡು ಇದನ್ನೆಲ್ಲವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಬಿಸಾಕ್ತೀವಿ, ಅದು ತಿಂದಾಗ ತೊಂದರೆನೆ ಬೇರೆ, ಪ್ಲಾಸ್ಟಿಕ್ ಒಂದೇ ಅಲ್ಲ, ಒಳಗಡೆ ಇರೋ ಪದಾರ್ಥದಿಂದ ಸಮಸ್ಯೆ ಉಂಟಾಗುತ್ತೆ. ಈಗ ತಾವು ಹೇಳಿದ್ರಿ ರಾಸಾಯನಿಕದಿಂದ ಇವನ್ನು ಮಾಡ್ತಾ ಇದ್ದೀವಿ ಅಂತಂದು, ಪಾಲಿ ಎಥಲಿನ್ ಮತ್ತೆ ಪಾಲಿ ವಿನೈಲ್ ಕ್ಲೋರೈಡ್. ಹೌದು, ಈ ರಾಸಾಯನಿಕಗಳು ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಹಸುಗಳ ಹೊಟ್ಟೆ ಒಳಗಡೆ ಉಂಟು ಮಾಡ್ತವೆ ನೋಡಿ. ಮೊದಲನೇದಾಗಿ ಈ ಪ್ಲಾಸ್ಟಿಕ್ ನಾವು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀವಿ ಅಂದ್ರೆ, ಆ ತಿಂದಂತ ಪ್ಲಾಸ್ಟಿಕ್ ಪಚನ ಆಗೋದಿಲ್ಲ, ಡೈಜೆಷನ್ ಆಗೋದಿಲ್ಲ. ಕಾರಣ ಏನು ಅಂತೀರಿ? ಅದು ಡೈಜೆಷನ್ ಆಗೋದಿಲ್ಲ. ನೀವು ಆ ಪ್ಲಾಸ್ಟಿಕ್ ನ ನೀವು ಮಣ್ಣಲ್ಲಿ ಮುಚ್ಚಿದ್ರು 1,000 ವರ್ಷ ಬೇಕು, ಕೊಳೆಯೋದಿಲ್ಲ. ಹೌದೌದು, ಹಾಗಾಗಿ ಒಂದು ಪಚನ ಆಗೋದಿಲ್ಲ, ಎರಡನೇದು ಹೊರಗಡೆ ಹೋಗೋದಿಲ್ಲ. ಹೌದೌದು, ಅಂದ್ರೆ ತಿಂದಿದ್ದಷ್ಟು ಒಳಗಡೆಗೆ ಉಳ್ಕೋತು ಮೊದಲನೇದು. ಎರಡನೇದು, ಈ ಹಸುಗಳ ಹೊಟ್ಟೆನಲ್ಲಿ ಫರ್ಮೆಂಟೇಷನ್ ಆಗಬೇಕು, ಯಾವ್ದೇ ಒಂದು ಆಹಾರ ಡೈಜೆಷನ್ ಆಗಬೇಕು, ಅದು ಅದಾಗಬೇಕು. ಪ್ಲಾಸ್ಟಿಕ್ ಯಾವಾಗ ತಿಂದ ತಕ್ಷಣ ಆ ಒಂದು ಫರ್ಮೆಂಟೇಷನ್ ಆಗೋದಿಲ್ಲ. ಕಾರಣ, ಈಗ ಯಾವ್ದೇ ಒಂದು ಇದಾಗ ಒಂಥರ ಪ್ಲಾಸ್ಟಿಕ್ ಚೀಲ ಕವರ್ ಮಾಡಿ ಇಟ್ಟಂಗೆ ಆಗ್ಬಿಡುತ್ತೆ ಎಲ್ಲವನ್ನು, ಅಂದ್ರೆ ಸೂಕ್ಷ್ಮಗಳ ಚಟುವಟಿಕೆಗೆ. ಹೌದು, ಯಾಕಂದ್ರೆ ಈಗ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್, ಅದಕ್ಕೆ ಸೂಕ್ಷ್ಮಗಳ ಚಟುವಟಿಕೆ ಬಹಳ ಮುಖ್ಯ. ಹೌದು, ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಪ್ರೋಟೋಸೋವ ಬೇಕು, ಅದು ಆಹಾರ ಜೊತೆಗೆ ಬಂದು ಒಂದು ಸಂಪರ್ಕಕ್ಕೆ ಬರ್ಬೇಕಲ್ಲ, ಅದೇ ಬರೋಕ್ಕೆ ಚಾನ್ಸಸ್ ಇರೋದಿಲ್ಲ. ಅದ್ರ ಜೊತೆಗೆ ಈ ಆಹಾರ ಏನು ಸ್ವಲ್ಪ ಆಹಾರ ತಿಂದಿರುತ್ತೆ ಪ್ಲಾಸ್ಟಿಕ್ ಬಿಟ್ಟು ಪಾಪ ಆ ಪ್ರಾಣಿಗಳು, ಅದರಲ್ಲಿರುವಂತಹ ಆಹಾರ ಸತ್ವಗಳೇನಿದೆ ಅದನ್ನ ದೇಹಕ್ಕೆ ಸೇರಕ್ಕೆ ಆಗೋದಿಲ್ಲ. ಏನೇ ಒಂದು ಪಚನ ಆಗಿದ್ರು ಈ ಪ್ಲಾಸ್ಟಿಕ್ ಇರೋದ್ರಿಂದ ಅದು ದೇಹಕ್ಕೆ ಸೇರೋದಿಲ್ಲ. ಅಂದ್ರೆ ಅದೊಂದು ರೀತಿ ತಡೆ ತೆರೆಯಾಗಿ ಗುರುತಿಸ. ಹೌದು, ಅದೊಂದು ತೊಂದರೆ ಆಗುತ್ತೆ. ಎರಡನೇದು, ಈಗ ಯಾವಾಗ ಒಂದು ಪ್ಲಾಸ್ಟಿಕ್ ಹೋಗಿ ಆ ಒಂದು ಹೊಟ್ಟೆ ಬಾಗಿಲಲ್ಲಿ ಅಥವಾ ಒಂದು ಇದರಲ್ಲಿ ದ್ವಾರದಲ್ಲಿ ನಿಂತ್ಕೊಂಡಾಗ ಹಸುಗಳಲ್ಲಿ ನಾರ್ಮಲ್ ಆಗಿ ಮೇವು ತಿಂದ ಮೇಲೆ ಒಂದಿಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಹೊರಗಡೆ ಹೋಗ್ಬೇಕು. ಅದು ಹೊರಗಡೆ ಹೋಗದೆ ಆ ಗ್ಯಾಸ್ ಹಂಗೆ ಸೇರ್ಕೊಂಡಾಗ ಹೊಟ್ಟೆ ಉಬ್ಬರ್ಸಕ್ಕೆ ಶುರು ಆಗುತ್ತೆ. ಅದು ಸಣ್ಣದಾಗುತ್ತೆ, ನಮ್ಮ ರೈತರಿಗೆ ಗೊತ್ತಾಗೋದಿಲ್ಲ. ದೊಡ್ಡದ ಆಗಿ ಆಗಿ ಆಗಿ ಕೊನೆಗೆ ಒಂದು ದಿವಸ ನಮ್ಮ ಹತ್ರ ಬಂದಾಗ ಇಷ್ಟು ದಪ್ಪ ಹೊಟ್ಟೆ ಆಗಿರುತ್ತೆ, ನೋಡಿದ್ರೆ ಹೊರಗಡೆ ಗ್ಯಾಸ್ ಹೊಟ್ಟೆ ಉಬ್ಬರ ಆಗಿರುತ್ತೆ, ನಾವು ಬ್ಲೋಟ್ ಅಂತ ಹೇಳ್ತೀವಿ. ಅದು ಅಕ್ಕಿ ಆ ಗ್ಯಾಸ್ ತುಂಬಿಕೊಂಡಾಗ ಅದು ಉಸಿರಾಟಕ್ಕೆ ತೊಂದರೆ ಆಗಿ ಹಸುಗಳು ಸಾಯುತ್ತೆ. ಸರಿಯಾದ ಟೈಮಿಗೆ ಕರ್ಕೊಂಡು ಬಂದ್ರೆ ಅದಕ್ಕೆ ಆಪರೇಷನ್ ಮಾಡಬಹುದು. ಇನ್ನೊಂದೇನು ಅಂತಂದ್ರೆ, ಈ ಪ್ಲಾಸ್ಟಿಕ್ ಏನೋ ಒಂದು ತಿಂದಿರುತ್ತಲ್ಲ ಹಸು, ಅದ್ರ ಮೇಲೆ ಲವಣದ ಶೇಖರಣೆ ಸ್ಟಾರ್ಟ್ ಆಗ್ಬಿಡುತ್ತೆ, ಲೇಪನ ಆಗುತ್ತೆ, ಲೇಪನ ಆಗಿ ಹೊಟ್ಟೆನಲ್ಲಿ ಕಲ್ಲು ತರ ಗಟ್ಟಿ ಆಗ್ಬಿಡುತ್ತೆ. ಅದರಿಂದ ಇನ್ನೊಂದಿಷ್ಟು ತೊಂದ್ರೆ. ಅದ್ರ ಜೊತೆಗೆ ಈ ನಾನು ಮುಂಚೆನೆ ಹೇಳಿದ ಚೂಪಾದ ಪದಾರ್ಥಗಳು ಯಾವುದೋ ಒಂದು ಮಳೆ ಇರಬಹುದು, ಇದೆಲ್ಲ ಸೇರ್ಕೊಂಡ್ರೆ ಆ ಮಳೆ ಪ್ಲಾಸ್ಟಿಕ್ ಇಂದ ತೂರ್ಕೊಂಡು ಬಂದು ಹಾರ್ಟ್ಗೆ ಚುಚ್ಚಿಕೊಂಡು ಹಾರ್ಟ್ ಅಲ್ಲಿ ತೊಂದರೆ ಆಗ್ಬಹುದು, ಟ್ರಾಮಾಟಿಕ್ ರೆಟಿಕ್ಯುಲರ್ ಪೆರಿಕಾರ್ಡಿಟಿಸ್ ಅಂತ ಹೇಳ್ತೀವಿ, ಆ ತರ ಪ್ರಾಬ್ಲಮ್ ಆಗ್ಬಹುದು. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಯಾವ ಪ್ರಾಣಿಗಳು ತಿನ್ನುತ್ತೆ, ಆಹಾರ ಸತ್ವಗಳನ್ನು ಅದು ಸರಿಯಾಗಿ ತಗೊಳಕ್ ಆಗದೆ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ಯಾವುದೇ ಒಂದು ರೋಗಕ್ಕೂ ಇದು ತುತ್ತಾಗಕ್ಕೆ ಇದಕ್ಕೆ ಜಾಸ್ತಿ ಒಂದು ಅವಕಾಶ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಇದಾಗುತ್ತೆ. ಈ ಪ್ಲಾಸ್ಟಿಕ್ ನಲ್ಲಿರೋ ಕೆಮಿಕಲ್ಸ್ ಏನಾದ್ರೆ ಅದರಿಂದ ಕ್ಯಾನ್ಸರ್ ಆಗುತ್ತೆ ಅನ್ನೋದು ಒಂದು ಹೊಸ ಒಂದು ಅಧ್ಯಾಯದಿಂದ ಗೊತ್ತಾಗಿದೆ. ಕ್ಯಾನ್ಸರ್ ಜನಕ ಅಂತ, ಹೌದು, ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ. ಅದು ಅದರಿಂದ ಹಸುಗಳಲ್ಲಿ ಕ್ಯಾನ್ಸರ್ ಆಗೋ ಒಂದು ಸಾಧ್ಯತೆಗಳು ತುಂಬಾ ಇದೆ. ಆಮೇಲೆ ರಕ್ತದ ಅಂಶ ಕಮ್ಮಿ ಆಗುತ್ತೆ, ಅನಿಮಿಯಾ ಅಂತ ಹೇಳ್ತೀವಲ್ಲ, ರಕ್ತದ ಅಂಶ, ರಕ್ತಹೀನತೆ ಆಗುತ್ತೆ ಹಸುಗಳಲ್ಲಿ. ಯಾಕೆಂದ್ರೆ ಆಹಾರ ತಿನ್ನಲ್ಲ, ತಿಂದಿದ್ದು ಸರಿಯಾಗಿ ರಕ್ತಕ್ಕೆ ಹೋಗ್ತಾ ಇಲ್ಲ, ಅದು ಆಗುತ್ತೆ. ಆಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಓಹೋ, ಅಂದ್ರೆ ರಕ್ತದ ಸಕ್ಕರೆ ಹಸುಗಳ ಆಕ್ಟಿವಿಟಿನೇ ಕಮ್ಮಿ ಆಗುತ್ತೆ, ನಿಶಕ್ತಿ ಆಗ್ಬಿಡುತ್ತೆ. ಆಮೇಲೆ ಕ್ಯಾಲ್ಸಿಯಂ ಬಹಳ ಮುಖ್ಯ, ಸುಣ್ಣದ ಅಂಶ ಬಹಳ ಮುಖ್ಯ ಹಸುಗಳಲ್ಲಿ, ಅದರ ಅಂಶ ರಕ್ತದಲ್ಲಿ ಕಮ್ಮಿ ಆಗುತ್ತೆ. ವಿಶೇಷವಾಗಿ ಈಗ ಹಾಲಿನ ಜ್ವರ ಅಂತೀವಿ,